ಇವರು ಯಲ್ಲಾಪುರ ಗ್ರಾಮದವರು. ಇಲ್ಲೇ ಸಮೀಪದಲ್ಲಿ ಒಂದು ಹಳ್ಳಿಯೊಳಗೆ ತೋಟವನ್ನು ಮಾಡಿಕೊಂಡಿದ್ದಾರೆ. ಇದನ್ನು ಹೇಗೆ ಪ್ರಾರಂಭ ಮಾಡಿದರು ಮತ್ತು ಹೇಗೆ ಆ ತೋಟವನ್ನು ಅಭಿವೃದ್ಧಿಪಡಿಸಿದರು, ಇವತ್ತು ಹೇಗಿದೆ ಆ ತೋಟ, ಒಂದು ತೋಟವನ್ನು ನಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯನೋ ಹೇಗೆ, ಅದ್ರ ಮೇಲೆ ಎಷ್ಟು ಅವ್ರಿಗೆ ಪ್ರೀತಿ ಇದೆ, ಈ ನಿಟ್ಟಿನೊಳಗೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಶ್ರೀಧರ್ ಶೆಟ್ಟಿ ಅವರು. ನಮಸ್ಕಾರ. ಈಗ ತೋಟವನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು, ಎಷ್ಟು ಎಕರೆ ಅಪ್ಪರ್ ತೋಟನೋ ಅಥವಾ ನೀವು ಹಿಡಿದಿತ್ತು ಹೇಗೆ? ಈಗ ತೋಟ ಸ್ಟಾರ್ಟ್ ಮಾಡಿ ನಾನು 15-16 ವರ್ಷ ಆಯಿತು. ಅದು ಕಾರಣ ಏನಂದರೆ ನಾನು ಓದ್ತಾ ಇದ್ದೆ, ಡಿಗ್ರಿ ಮುಗಿಸಿದ್ದೆ. ಅಷ್ಟೊತ್ತಿಗೆ ನಮ್ಮ ತಂದೆಯವರು ಹೇಳಿದ್ರು, ಓದಬೇಡ ಸಾಕು ನನ್ನ ಜೊತೆನೆ ತೋಟನ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗೆ ಆಯ್ತಂತ ಒಪ್ಕೊಂಡೆ. ಒಪ್ಪಿದ ಜೊತೆ ಆದಮೇಲೆ ಒಂದು ಮದುವೆನೂ ಮಾಡಿಬಿಟ್ರು ನನಗೆ, ಅಂದರೆ ಕಾಲೇಜ್ ಬಿಟ್ಟ ತಕ್ಷಣನೇ ಮದುವೆ ನಿಶ್ಚಯ ಇತ್ತು. ಆಮೇಲೆ ಮನೆ ಬದಿಗೆ ಇರಬೇಕಾಯ್ತು, ತೋಟದ ಮೇಲೆ ಆಸಕ್ತಿ ಬಂತು, ತೋಟ ಮಾಡಬೇಕು ಮುಂದೆ ಮಾಡಬೇಕಲ್ಲ ಏನಾದರೂ ಹೇಳಿ ಆಮೇಲೆ ತೋಟ ಹೊಸದಾಗಿ ಹಾಕಿ. ಅಂದ್ರೆ ನಿಮ್ಮ ತಂದೆಯವರು ಮುಂಚೆನ ಬೆಳೆಯನ್ನು ಈ ರೀತಿ ನೀವು ಹಾಕಿದಂತ ಬೆಳೆಯನ್ನು ಹಾಕಿರಲಿಲ್ಲ? ಇಲ್ಲ, ಅವ್ರದ್ದು ಏನಾಗಿತ್ತಂದ್ರೆ ಮೊದಲೇ ಭತ್ತದ ಗದ್ದೆಗಳು ಜಾಸ್ತಿ ಇತ್ತು, ತೋಟ ಸ್ವಲ್ಪ ಇತ್ತು. ನೀವು ಬಂದ್ಮೇಲೆ ಏನೇನು ಮಾಡಿದ್ರಿ? ಬಂದ್ಮೇಲೆ ಅಡಿಕೆ ತೆಂಗು ಒಂದು 4 ಎಕರೆ ತೋಟ ಮಾಡಿದ್ದೇನೆ. ಅದರೊಳಗೆ ತೆಂಗು ಮಾಡಿದ್ದೇನೆ, ಅಡಿಕೆ ಮಾಡಿದ್ದೇನೆ, ಒಂದು 100 ತೆಂಗಿನ ಸಸಿ ನೆಟ್ಟಿದ್ದೇನೆ ಟೋಟಲ್ ಸುತ್ತಮುತ್ತಲೆಲ್ಲ. ಆಮೇಲೆ ಮಿಶ್ರ ಬೆಳೆ ಆಗಿ ಬಾಳೆ ಕಾಳುಮೆಣಸು ಎಲ್ಲ ಮಾಡಿದ್ದೇನೆ. ಈಗ ನಿಮ್ಮ ತಂದೆಯವರು ಸಾಂಪ್ರದಾಯಿಕವಾಗಿ ಆಹಾರ ಧಾನ್ಯದ ಬೆಳೆಗಳನ್ನು ಬೆಳೀತಾ ಇದ್ರು, ನೀವು ಸ್ವಲ್ಪ ಕಡಿಮೆ ಮಾಡಿಕೊಂಡು ತೋಟಗಾರಿಕಾ ಬೆಳೆಗಳಿಗೆ ಬಂದ್ರಿ, ಕಾರಣ ಏನು? ಕಾರಣ ಈಗಿನ ಪರಿಸ್ಥಿತಿ ನೋಡಿದಾಗೆ ಅಡಿಕೆ ಜಾಸ್ತಿ ಮಾರ್ಕೆಟಿಂಗ್ ಆಗ್ತಾ ಇತ್ತು, ಆಮೇಲೆ ಅದು ಬೆಲೆನೂ ಜಾಸ್ತಿ ಸಿಗ್ತಾ ಇತ್ತು, ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದು. ತೆಂಗು ಹಾಕ್ಲಿಕ್ಕೆ ಕಾರಣ? ತೆಂಗು ಒಂದು ಮಿಶ್ರ ಫಲದಲ್ಲೇ ಬಂದ್ಬಿಡ್ತದೆ, ಯಾಕಂದ್ರೆ ಅದು ತೆಂಗಿನ ಬೆಲೆನೂ ಜಾಸ್ತಿ ಇತ್ತು, ಮತ್ತು ಖಾಲಿ ಜಾಗ ಇದ್ದಲ್ಲೆಲ್ಲ ತೆಂಗಿನ ಸಸಿಯನ್ನು ನೆಟ್ಟು ಈಗ ಅದು ಬರ್ತಾ ಇದೆ, ತೆಂಗು ಬರ್ತಾ ಇದೆ ಈಗ. ತೆಂಗು ಹಾಕಿದ್ದು ಖುಷಿ ಆಗ್ತಾ ಇದೆ ಅಥವಾ? ಇಲ್ಲ, ತುಂಬಾ ಖುಷಿ ಆಗ್ತದೆ. ನಾವು ಅಲ್ಲಿ ಓಡಾಡುವುದ್ರಿಂದ ಮತ್ತೆಲ್ಲ ತುಂಬಾ ಖುಷಿ ನೋಡಿ, ಈಗ ಫಲ ಬರ್ತಾ ಇರೋದನ್ನು ನೋಡಿ ಈಗ ತುಂಬಾ ಖುಷಿ ಆಗ್ತಾ ಇದೆ. ಲಾಭದಾಯಕ ದೃಷ್ಟಿಯಿಂದ ನೋಡಿಕೊಂಡಾಗ, ಆರ್ಥಿಕ ಬೆಳವಣಿಗೆ ನೋಡಿಕೊಂಡಾಗ ತೆಂಗು ಓಕೆ ಅನ್ಸುತ್ತೆ? ಹೌದು, ಚೆನ್ನಾಗಿದೆ, ಫಲ ಬರ್ತಾ ಇದೆ, ಒಳ್ಳೆ ಬೆಲೆನೂ ಇದೆ ಈಗ, ಹಾಗಾಗಿ ಖುಷಿ ಆಗ್ತಾ ಇದೆ. ತೆಂಗು ಬರೀ ಎಷ್ಟೋ ಜನ ಬರೀ ಬದುವಿಗೆ ಹಾಕ್ತಾರೆ, ನೀವು ಮಧ್ಯೆ ಮಧ್ಯೆ ಕೂಡ ಹಾಕಿದ್ರಿ? ಬದು ಸೈಡಲ್ಲೂ ಹಾಕಿದ್ದೇನೆ, ಮಧ್ಯಲ್ಲೂ ಹಾಕಿದ್ದೇನೆ, ಸ್ವಲ್ಪ ಪ್ಲಾಟ್ ಮಾಡಿದ್ದೇನೆ, ಅದಕ್ಕೆ ತೆಂಗಿನ ಪ್ಲಾಟ್ ಅಂತಾನೆ ಮಾಡಿದ್ದೇನೆ ಸ್ವಲ್ಪ. ಅದಕ್ಕೆ ನೀರು ಕೊಡುವ ಪದ್ಧತಿ, ಗೊಬ್ಬರ ಕೊಡುವ ಪದ್ಧತಿ ಬೇರೆ ಬೇರೆ ಇರುತ್ತೆ? ಬೇರೆ ಬೇರೆನೇ ಇದೆ, ಯಾಕಂದ್ರೆ ನಾನು ಗೊಬ್ಬರನೂ ಹಾಕ್ತೇನೆ ಮತ್ತು ರಾಸಾಯನಿಕ ಗೊಬ್ಬರಗಳು ಹಾಕೋದಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರನೇ ಹಾಕೋದು. ಕಾರಣ ಏನು? ಕಾರಣ ಅಂದ್ರೆ ರಾಸಾಯನಿಕ ಅದು ಒಳ್ಳೆಯದಲ್ಲ, ಮತ್ತೆ ಈ ಗೊಬ್ಬರದಿಂದನೇ ಮತ್ತೆ ಹಳೆಯ ಪದ್ಧತಿ ಪ್ರಕಾರನೇ ಮಾಡಿದ್ರೆ ಉತ್ತಮ ಬೆಳೆ ಬರ್ತದೆ ಅಂತ ಒಂದು ನಂಬಿಕೆ ಇದೆ. ನೀವು ಪ್ರಯೋಗ ಮಾಡಿದ್ರೆ ಅಥವಾ ಬೇರೆಯವರ ಅನುಭವದ ಮೇಲೆ? ಬೇರೆಯವರ ಅನುಭವದ ಮೇಲೆ, ಅಂದ್ರೆ ಬೇರೆಯವರು ರಾಸಾಯನಿಕ ಗೊಬ್ಬರ ಹಾಕಿದಾಗೆ ಗಿಡಗಳೆಲ್ಲ ಒಂಥರ ಬಾಡಿ ಹೋಗೋದು, ಸ್ವಲ್ಪ ದಿವಸ ಮಾತ್ರ ಚೆನ್ನಾಗಿ ಕಾಣಿಸ್ತದೆ, ಆಮೇಲೆ ಅದರ ಆಯಸ್ಸು ಕಮ್ಮಿ ಹಂಗ ಅನಿಸ್ತಾ ಇತ್ತು. ಅಂದ್ರೆ ಒಂದು ಸಂಕಟವನ್ನ ಅನುಭವಿಸ್ತವೆ ಗಿಡಗಳು ಅಂತೇಳಿ. ಹೌದೌದು, ಅಂದ್ರೆ ಅದು ಬೇಗ ಆಯಸ್ಸು ಕಮ್ಮಿ ಆಗುತ್ತೆ ಅದ್ರದ್ದು, ಇದು ತುಂಬಾ ದಿವಸ ಇರುತ್ತೆ ಅಂತ ಹೇಳಿ ಈ ನಮ್ಮ ಕೊಟ್ಟಿಗೆ ಗೊಬ್ಬರದಿಂದನೆ. ಸಹಜವಾಗಿ ಯಲ್ಲಾಪುರ ಅಂದ ತಕ್ಷಣ ಹೆಚ್ಚು ಮಳೆ ಆಗುವಂತ ಪ್ರದೇಶ, ಆದರೂ ಕೂಡ ಬೇಸಿಗೆಯೊಳಗೆ ನಮಗೆ ನೀರಿನ ಸಂಗ್ರಹ ಬೇಕು ಅಥವಾ ಒಂದು ಬಾವಿ ಬೇಕು, ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕು, ಅದನ್ನ ಯಾವಾಗ ಮಾಡ್ಕೊಂಡಿದ್ದು? ಅದಕ್ಕೆ ನಾನು ಒಂದು ಬೋರ್ವೆಲ್ ಹೊಡೆದಿದ್ದೇನೆ, ಬಾವಿ ಇದೆ, ನೀರಿಗೇನು ತೊಂದರೆ ಇಲ್ಲ, ಚೆನ್ನಾಗಿ ನೀರಿದೆ. ಅದಕ್ಕೆ ಮರುಪೂರ್ಣ ಮಾಡೋದು ಅಂತೇಳಂತಾರೆ, ಮತ್ತೆ ಅಲ್ಲಿ ನೀರು ಬತ್ತಿ ಹೋಗಬಾರ್ದು, ಹಂಗೇನಾದರೂ ಮಾಡ್ಕೊಂಡಿದ್ದಾರೆ? ಹಾ, ಅದಕ್ಕೆ ಇದು ಹೊಂಡವನ್ನು ಹೊಡೆದು ಇಂಗು ಗುಂಡಿ ಥರ ಮಾಡಿದ್ದೇನೆ ಅದು ಬೋರ್ವೆಲ್ ಪಕ್ಕನೆ, ಅಂದರೆ ಮುಂದೆ ಮಳೆ ಇಲ್ದಿದ್ದ ಟೈಮಲ್ಲಾದರೂ ಹಿಂಗು ಗುಂಡಿಯಿಂದ ಅದಕ್ಕೆ ನೀರು ಹೋಗಿ ನೀರಾವರಿ ಜಾಸ್ತಿ ಆಗಬೇಕಂತ ಹೇಳಿ ಆ ಥರ ಪ್ರಯತ್ನವೂ ಮಾಡಿದ್ದೇನೆ. ಮಧ್ಯೆ ಮಧ್ಯೆ ನಮಗೆ ಜಾಗ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಬಾಳೆ ಹಾಕ್ತಾರೆ ಎಷ್ಟೋ ಜನ, ಮತ್ತೆ ಅಡಿಕೆಗೆ ಕಾಳುಮೆಣಸು ಬಳ್ಳಿಯನ್ನು ಹಾಕ್ತಾರೆ, ಹಂಗೇನಾದರೂ ಹಾಕಿದ್ದೇನೆ. ಕಾಳುಮೆಣಸು ಇದೆ, ಬಾಳೆ ಇದೆ. ಬಾಳೆ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆ. ಇತ್ತೀಚೆಗೆ ಬಾಳೆ ಬಹಳ ಕಷ್ಟ ಆಗ್ತಾ ಇದೆ, ಮಂಗನ ಕಾಟ ಹಂಗಂತಾರೆ. ಅದೇ ನಮ್ಮಲ್ಲಿ ಮಂಗ ಇದೆ, ಅದು ನಾವು ಅದು ಓಡಿಸ್ತೇವೆ, ಆದರೂ ಸ್ವಲ್ಪ ಬಂದೇ ಬರುತ್ತೆ, ಅದು ಅದಕ್ಕೆ ಕಾಯುವುದೇ ಸ್ವಲ್ಪ ಕಷ್ಟ ಕೆಲಸ ಆಗಿದೆ ಈಗ, ತುಂಬಾ ಮಂಗಗಳ ಕಾಟ. ಶೇಕಡ ಎಷ್ಟು ಹಾನಿ ಮಾಡಬಹುದು ನಿಮ್ಗೆ? ಒಂದು ಅರ್ಧ ಹಾನಿ ಆಗತ್ತೆ ಬಾಳೆಯಲ್ಲಿ, 50% ಅಂದ್ರೆ ಕಾದ್ಕೊಂಡ್ರು ಅದಕ್ಕೆ ಚೀಲಗಳು ಹಾಕಬೇಕು, ಕೆಲಸಗಳಿದ್ವೆ ಸ್ವಲ್ಪ ಕಷ್ಟನೇ ಮಂಗಗಳಿಂದ ಕಾಟ. ಚೀಲಗಳನ್ನು ಹಾಕಿದಾಗ ಸಂರಕ್ಷಣೆ ಆಗುತ್ತೆ? ಸರಿ ಆಗತ್ತೆ. ಮತ್ತೆ ಯಾಕೆ ಹಾಕಬಾರ್ದು ಎಲ್ಲವಕ್ಕೂ? ಯಾಕೆ ಹಾಕ್ತೇವೆ, ಆದ್ರೂ ಅದು ಏನ್ ಮಾಡ್ತದೆ ಸ್ವಲ್ಪ ಎಲ್ಲರೂ ಡ್ಯಾಮೇಜ್ ಇದ್ದಲ್ಲಿ ಚೀಲಗಳು ಕಾಣಿಸುತ್ತೆ, ಆವಾಗ ಹರ್ದಿ ಮತ್ತೆ ಇದು ಮಾಡುತ್ತೆ, ಸ್ವಲ್ಪ ಕಂಡ್ರೂ ಸಾಕು ಅದನ್ನ ಏನ್ ಮಾಡತ್ತೆ ಹರ್ದಿ ತಿನ್ಬಿಡುತ್ತೆ. ನಾವು ಒಂದು ಹಂತಕ್ಕೂ ಬೆಳೆದ್ರೆ ಅವ್ರು ನಮ್ಗಿಂತ ಬೇರೆ ರೀತಿಯಿಂದ ಆಲೋಚನೆ ಮಾಡ್ತಾ ಇರ್ತಾವ. ಹೌದು ಅದು ಹೌದು. ಮತ್ತೆ ಕಾಳುಮೆಣಸು ಎಷ್ಟು ವರ್ಷದಿಂದ? ಮತ್ತೆ ಕಾಳುಮೆಣಸು ಏನಾಗಿದೆ ಅಂದ್ರೆ ಹಾಕಿದ್ದೆ ನಾನು ಸ್ವಲ್ಪ, ಒಂದು ತುಂಬಾ ಮಳೆ ಬಿದ್ದರಿಂದ ಸ್ವಲ್ಪ ಹಾನಿ ಆಯ್ತು, ಅಂದ್ರೆ ಕೊಳತು ಹೋಯ್ತು, ನೀರು ನಿಂತು ಸ್ವಲ್ಪ ಕೊಳತು ಹೋಯ್ತು. ಈಗ ಪರವಾಗಿಲ್ಲ, ಸ್ವಲ್ಪ ಇದೆ. ಅಂದ್ರೆ ಕೊಳತು ಹೋಗಿದ್ದನ್ನ ಮತ್ತೆ ಬೇರೆ ಬೆಳಿ ತಂದು ಹಾಕುದಂಗ ಮಾಡ್ಲಿಲ್ಲ? ಮಾಡಿದ್ದೇನೆ, ಈಗ ಸಣ್ಣಗಿದೆ, ಇನ್ ಮುಂದೆ ಮತ್ತೆ ಅದನ್ನ ಸ್ವಲ್ಪ ಹಾಕ್ಬೇಕು ಇನ್ನು ಉಳಿದ ಜಾಗಕ್ಕೆ ಎಲ್ಲ. ಮಳೆ ಹೆಚ್ಚಾಗುವಂತ ಪ್ರದೇಶದೊಳಗ ಆ ರೀತಿಯಾಗಿ ರೋಗಗಳು ಬರ್ತಾ ಇರ್ತವೆ. ಅದನ್ನ ತಡ್ಕೋಬೇಕು ಅಂತ ಹೇಳಿದಾಗ ಕೂಡ ಹಿಪ್ಲಿ ಅಂತ ಬಳ್ಳಿ ಕಸಿ ಕಟ್ಟಿ ಮಾಡಿದಂತ ಬಳ್ಳಿಗಳು ಇರ್ತಾವಲ್ಲ, ಮೆಣಸಿನ ಬಳ್ಳಿ, ಅದು ರೋಗಕ್ಕೆ ತುತ್ತಾಗಲ್ಲ, ಅದು ಚೆನ್ನಾಗಿ ಬರುತ್ತೆ. ಆ ರೀತಿ ಮಾಡ್ಬೇಕು ಮಳೆ ಹೆಚ್ಚಾಗುವಂತ ಪ್ರದೇಶದೊಳಗ ಹಿಂಗೆಲ್ಲ ಹೇಳ್ತಾರೆ. ಅದೇ ರೀತಿನೇ ಮಾಡಿದ್ದಿದೆ, ಕಸಿ ಕಟ್ಟಿ. ಆ ಕಸಿ ಕಟ್ಟಿತ್ತು. ತೋಟಗಾರಿಕಾ ಇಲಾಖೆ ಅಂತ ಹೋಗಿದ್ದೇನೆ. ಎರಡೂ ಟೈಪ್ ಇದಾವ ನಿಮ್ಮಲ್ಲಿ? ಎರಡೂ ಇದೆ. ಯಾವ ಚೆನ್ನಾಗಿ ಅನ್ಸುತ್ತೆ? ಆ ಲೆಕ್ಕದಲ್ಲಿ ಕಸಿ ಕಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಅಂದ್ರೆ ಅಲ್ಲಿ ರೋಗ ಬರಲ್ಲ ಅನ್ನೋದು ಒಂದಾಯ್ತು, ಇಳುವರಿ ಗುಣಮಟ್ಟ ಅದೆಲ್ಲ ಎಲ್ಲದರಲ್ಲೂ ಅದೇ ಕಸಿ ಕಟ್ಟಿದ್ರಿಂದ ಸ್ವಲ್ಪ ಇಳುವರಿನೂ ಜಾಸ್ತಿ ಇದೆ. ಅದು ಏನಾಗಿದೆ, ಕಸಿ ಕಟ್ಟೋದ್ರಿಂದ ಅನುಕೂಲ ಏನಾಯ್ತು? ಅದ್ರ ಇಳುವರಿ ಜಾಸ್ತಿ ಇದೆ. ಹೌದು, ಮತ್ತೆ ರೋಗ ಕಮ್ಮಿ ಇದೆ. ಕಾಳಿನ ಗುಣಮಟ್ಟದಲ್ಲಿ ಏನ್ ವ್ಯತ್ಯಾಸ ಇದೆ? ಕಾಳುಗಳು ದೊಡ್ಡದ ದಪ್ಪ ಸಣ್ಣ ಹಿಂಗೆ ಚೇಂಜಸ್ ಇದೆ. ಅಂದ್ರೆ ಇಳುವರಿ ಹಿಡಿಯೋದು ಒಂದೊಂದು ಕಾಳುಗಳು ಹೆಚ್ಚು ಕಮ್ಮಿ ಇರುತ್ತೆ, ಒಂದೇ ಒಂದು ಬಳ್ಳಿಯಲ್ಲಿ ಸಣ್ಣ ದೊಡ್ಡನೂ ಬರುತ್ತೆ. ಅದಕ್ಕೆ ಕಾರಣ ಕಸಿ ಕಟ್ಟಿದ್ದೆ ಅಂತ ಹೇಳಿ ಕಾರಣನು ಲೆಕ್ಕದಲ್ಲಿ ಕಸಿ ಕಟ್ಟಿದ್ರಿಂದ ಹಂಗ ಅಲ್ಲದೆ ಇರೋದ್ರಿಂದ ಕಾರಣ ಇರಬಹುದು ಅಂತ ಹೇಳಿ. ಕಸಿ ಕಟ್ಟಿದ್ರಿಂದ ಒಳ್ಳೆ ಒಂದೇ ತರದ ಗುಣಮಟ್ಟದ್ದು ಬರ್ತದೆ, ಕಸಿ ಕಟ್ಟಲಾರದು ಹೆಚ್ಚು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇನ್ ಮುಂದೆ ಕಸಿ ಕಟ್ಟಿದ್ದೆ ತಂದು ಹಾಕುದು ಹಂಗೆ ಮಾಡಬೇಕು ಅಂತಿದೆ ವಿಚಾರ ಇದೆ. ಅದೇ ವಿಚಾರ ಇದೆ. ಈಗ ಒಂದು ಶೇಕಡ 50%ಷ್ಟಾದ್ರೂ ಬಳ್ಳಿ ಹಬ್ಸಿರಿ. ಹಬ್ಸಿದ್ದೇನೆ. ಎಷ್ಟು ಇಳುವರಿ ಬರುತ್ತೆ ಹೇಗೆ? ಈಗ ಚೆನ್ನಾಗಿ ಬಂದಿದೆ, ಒಂದು ವರ್ಷ ಹೆಚ್ಚು ಕಮ್ಮಿ ಆಗ್ತದೆ ಅಂದ್ರೆ ಗೊಬ್ಬರದ ಪ್ರಮಾಣ ಹೆಚ್ಚು ಕಮ್ಮಿ ಆದ್ರ ಕಾರಣ ಗೊತ್ತಾಗಿಲ್ಲ. ಈಗ ಚೆನ್ನಾಗಿ ಬಂದಿದೆ. ನೀವು ಹೆಚ್ಚಾಗಿ ಮಾರಿದ್ದು ಯಾವ ವರ್ಷ ಮತ್ತು ಎಷ್ಟು ಬಂದಿದ್ದು? ನಾನಂದ್ರೆ ಫಸ್ಟ್ ಹಾಕಿದ್ದು ಸ್ವಲ್ಪ ಹಾಕಿದ್ದೆ, ಅಂದ್ರೆ ಅಷ್ಟು ಗಿಡಗಳೇ ಹಾಕಿಲ್ಲ, ಒಂದು ಕ್ವಿಂಟಲ್ವರೆಗೆ ಮಾಡಿದ್ದೆ ಫಸ್ಟ್ ಹಣ್ಣ ಸ್ವಲ್ಪ ಮಾಡಿದ್ದಕ್ಕೆ. ಆಮೇಲೆ ಮತ್ತೀಗೆಲ್ಲ ಸಣ್ಣ ಸಸಿ ಇದು ಇದೆ, ಇನ್ನು ಸ್ಟಾರ್ಟ್ ಆಗಿಲ್ಲ ಎಲ್ಲ. ಅದಕ್ಕೆ ನೀರಾವರಿ ಪದ್ಧತಿ ಯಾವುದು? ನಂದು ಸ್ಪ್ರಿಂಕ್ಲರ್ ಅಂದ್ರೆ ಜೆಟ್ ಮಾಡಿದ್ದು ನಾನು ಪೂರ್ತಿ. ಅದೇ ಪದ್ಧತಿ ಯಾಕೆ? ಯಾಕಂದ್ರೆ ಸ್ವಲ್ಪ ನೀರು ಕಮ್ಮಿ ಸಾಕಾಗುತ್ತದೆ. ಈಗ ತುಂಬಾ ಹಳೆ ಪದ್ಧತಿಯಲ್ಲಿ ಬಿಟ್ಟರೆ ಕಾಲುವೆಲ ಮುಖಾಂತರ ಬಿಟ್ಟರೆ ನೀರು ಸಾಕಾಗುವುದಿಲ್ಲ ಅಂತ ಹೇಳಿ, ಮತ್ತೆ ಇದು ಹನಿ ನೀರಾವರಿ ತರ ಆಗ್ಬಿಡ್ತದೆ. ಸ್ಪ್ರಿಂಕ್ಲರ್ ಎಷ್ಟು ಬೇಕಷ್ಟೇ ಬಿಟ್ಕೊಳ್ಬಹುದು, ಯಾವಾಗ್ಲೂ ಮೆದುವಾಗೇ ಇರ್ತದೆ, ಒದ್ದೆ ಆಗೇ ಇರ್ತದೆ ಅಂತ ಹೇಳಿ ನನ್ನ ಕಲ್ಪನೆಯಿಂದ ನಾನು ಅದೇ ತರನೇ ಮಾಡ್ತಾ ಇದ್ದೇನೆ. ಈ ಜೆಟ್ ಭೂಮಿ ಮಟ್ಟದಲ್ಲಿ ಇರುತ್ತೆ, ಭೂಮಿಯಿಂದ 3 ಫೀಟ್ ಅಲ್ಲಿ ಇರ್ತದೆ, ಹೈಟ್ ಮಾಡಿರ್ತೇವೆ ಅಷ್ಟೇ. ಅದು ಬೇರೆ ಗಿಡದ ಬೊಡ್ಡೆಗೆ ಹೋಗಿ ಮೇಲೆ ಮೇಲೆ ನೀರು ಚಿಮುಕಿಸೋದ್ರಿಂದ ಅಲ್ಲಿ ರೋಗ ರುಜಿನಗಳ ಕಾಟ ಹೆಚ್ಚಾಗೋದು ಏನಿಲ್ಲ. ಆದ್ರೆ ಸ್ವಲ್ಪ ಹುಲ್ಲುಗಳು ಬೆಳೆಯುತ್ತದೆ ಅಂದ್ರೆ ಅದನ್ನ ಕಟಾವು ಮಾಡ್ತಾ ಇರ್ತೇವೆ, ತೊಂದರೆ ಇಲ್ಲ. ಅದು ಕಟಾವು ಮಾಡಿದ್ದು ಹುಲ್ಲು ಏನ್ ಮಾಡ್ತೀರಿ? ನಮ್ಮ ಕೆಲಸದವ್ರು ತಗೊಂಡೋಗ್ತಾರೆ, ಇಲ್ಲದಿದ್ರೆ ಗೊಬ್ಬರ ಗುಂಡಿಗೆ ಹಾಕ್ತೇವೆ. ಅಂದ್ರೆ ಕೆಲಸದವರು ಎಷ್ಟು ಬೇಕು ಅಷ್ಟು ಹೋಯ್ತಾರೆ, ಉಳಿಕಿದ್ದೆಲ್ಲ ಇಲ್ಲೇ. ಗೊಬ್ಬರ ತಯಾರು ಮಾಡ್ತೀರಿ? ಇಲ್ಲ, ಗೊಬ್ಬರ ತಯಾರು ಮಾಡ್ತಾ ಇಲ್ಲ, ಮೊದಲು ಮಾಡ್ತಿದ್ವಿ, ಈಗ ಆಗ್ತಾ ಇಲ್ಲ ಅಂತೇಳಿ ಗೊಬ್ಬರವನ್ನೇ ಖರೀದಿ ಮಾಡಿ ತರೋದಾಗ್ತದೆ. ಎರೆಗೊಬ್ಬರ ತಯಾರು ಮಾಡಬಹುದು? ಮಾಡಬಹುದು, ಬಟ್ ನನಗೇನಾಗಿದೆ ಅಂದ್ರೆ ಈ ಕಡೆ ಬಿಸ್ನೆಸ್ಸು ಇದೆ, ಹಾಗಾಗಿ ನಂಗಲ್ಲಿ ಉಳಿದು ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಎರೆಗೊಬ್ಬರ ಮಾಡಿಲ್ಲ, ನಾನು ಮುಂದೆ ಮಾಡಬೇಕು ಅಂತ ವಿಚಾರ ಇದೆ. ಅದೇನು ಆಳು ಬಯಸಲ್ಲ, ಒಂದಿನ ಒಂದ್ ಸ್ವಲ್ಪ ಇದನ್ನ ಕಟ್ಟಬೇಕು, ಅದನ್ನ ತೊಟ್ಟಿಯನ್ನು ಕಟ್ಟಿ ಅದಕ್ಕೆ ನೀವು ಏನೇನು ಬೇಕೋ ಅದನ್ನೆಲ್ಲ ಸಾವಯವ ಪದಾರ್ಥಗಳನ್ನು ತುಂಬಿ ಹುಳುಗಳನ್ನು ಬಿಟ್ಟು ಈ ಕಡೆ ಬಂದ್ರೆ ಆಗೋಯ್ತು, ಅದು ತಾನೇ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇರುತ್ತೆ. ಹೌದು, ಅದು ಹೌದು, ಮಾಡಬೇಕಂತ ಇದೆ, ವಿಚಾರ ಇದೆ. ಹೇಗೆ ಕೊಂಡ್ಕೊಳ್ಳೋದು ಗೊಬ್ಬರ? ಎಷ್ಟು ಪ್ರಮಾಣ ಲೋಡ್ ಲೆಕ್ಕ ತಗೊಳ್ತೇವೆ, ಎಷ್ಟು ಬೇಕು, ಎಷ್ಟು ಪ್ರಮಾಣ ಬೇಕು, ಈ ವರ್ಷ ಎಷ್ಟು ಬೇಕು ಹೇಳಿ ಅದೇ ರೀತಿಯಲ್ಲಿ ಗೊಬ್ಬರವನ್ನು ಹಾಕ್ತೇವೆ. ಅಂದ್ರೆ ನಾವು ಇದು ಕೊಟ್ಟಿಗೆ ಗೊಬ್ಬರನೇ ಹಾಕೋದು, ಲೋಡ್ ಗಟ್ಟಲೆನೆ ತರುತ್ತೇವೆ. ಸರಿ, ಎಷ್ಟು ಲೋಡ್, ಎಷ್ಟು ಖರ್ಚು? ಅದು ನಾನು ಈ ಸಲ ಹಾಕ್ತಾ ಇದ್ದೇನೆ, ಈಗ 10 ಲೋಡ್ ಗೊಬ್ಬರ ಬೇಕು ನನಗೆ. ಹೌದು, ಅಲ್ಲ ತೆಂಗಿಗೆ ಅಡಿಕೆಗೆ ಹೇಳಿ ಎಲ್ಲ. ಎಷ್ಟು ಖರ್ಚಾಗುತ್ತೆ ಅದು? ಈಗ ಲೋಡಿಗೆ 20,000 ರೂಪಾಯಿ ಇದೆ ಈಗ ಒಂದು ಲೋಡಿಗೆ. ಹೌದು, ತುಂಬಾ ದೂರದಂದ್ರೆ ಈಗ ನಮ್ಗೆ ಕಿತ್ತೂರು ಖಾನಾಪುರ ಆ ಕಡೆಯಿಂದ ಬರಬೇಕು. ಹೌದು, ಇಲ್ಲೆಲ್ಲ ಕಮ್ಮಿ ಇದೆ ಗೊಬ್ಬರಗಳು, ಹಾಗಾಗಿ ಆ ಕಡೆಯಿಂದ ತರ್ತೇವೆ. ಇಲ್ಲಿ ಕಮ್ಮಿ ಅಂದ್ರೆ ಏನು ಕಮ್ಮಿ ಅಂದ್ರೆ ಈಗ ಇಲ್ಲೆಲ್ಲ ದನದ ಸಾಕಣೆ ಕಮ್ಮಿ ಆಗಿದೆ, ಒಂದೇ ಹತ್ರ ಸಿಗುವುದಿಲ್ಲ, ಲೋಡ್ ಗಟ್ಟಲೆ ಸಿಗುವುದಿಲ್ಲ, ಸ್ವಲ್ಪ ಸ್ವಲ್ಪ ಆದ್ರೆ ಸಿಗ್ತದೆ. ನಾವು ಹಾಗಾಗಿ ಏನಾಗ್ತದೆ ಆ ಕಡೆಯಿಂದ ತುಂಬಾ ಸಿಗ್ತದ ಕಾರಣದಿಂದ ಅಲ್ಲಿಂದ ತರ್ತೇವೆ ಆ ಕಡೆ. ವರ್ಷಕ್ಕೊಂದ್ಸಲ ಅಥವಾ 2 ವರ್ಷ, 1 ವರ್ಷ ಬಿಟ್ಟು 1 ವರ್ಷ ಆಗ್ತೇವೆ. ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ. ಅದನ್ನ ತರೋದಕ್ಕಿಂತ ಅದನ್ನ ಹಾಕೋ ಖರ್ಚು ಜಾಸ್ತಿ ಇದೆ, ಜಾಸ್ತಿ ಆಗ್ತದೆ. ಯಾಕಂದ್ರೆ ಆಳ ಸಂಬಳನೇ ಜಾಸ್ತಿ ಆಗಿದ್ರಿಂದ ಈಗ ತರೋದು ತಂದ ಮೇಲೆ ಅದು ಹಾಕಬೇಕಾದಕ್ಕೆ ಅದೇ ಸಂಬಳ ಜಾಸ್ತಿ ಆಗಿದೆ, ಕೆಲಸಗಳು ಜಾಸ್ತಿ. ಹೌದು. ಮತ್ತೆ ಆ ಖರ್ಚನ್ನು ಉಳಿಸ್ಬೋದು ನೀವು. ಹೆಂಗೆ? ನೀವೇ ಗೊಬ್ಬರ ತಯಾರು ಮಾಡಿಕೊಂಡ್ರೆ, ಒಂದೆರಡು ಆಕಳ ಸಾಕಿ, ನಿಮ್ಮ ಕೆಲಸಗಾರ ಇರ್ತಾರಲ್ಲ, ನೀವು ಹಾಲು ತಗೊಳ್ರಿ, ಸಗಣಿಗಂದ್ರೆ ನಮಗೆ ಕೊಡ್ರಿ ಅಂತೇಳಂದ್ರೆ ಅದು ಅನುಕೂಲ ಆಗುತ್ತೆ. ಹೌದು, ಅನುಕೂಲ ಆಗ್ತದೆ. ದನ ಸಾಕಾಣಿಕೆಯಿಂದನೂ ಒಳ್ಳೆಯದೇ, ಮುಂದಿನ ವಿಚಾರ ಮಾಡಬೇಕು. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಕೆಲಸದವರ ಸಮಸ್ಯೆ, ಕೆಲಸದವರು ಸರಿಯಾಗಿ ಸಿಗೋದಿಲ್ಲ. ಈಗ ಎಲ್ಲ ಏನು ಮಾಡಿದಾರಂದ್ರೆ ಈಗ ಎಲ್ಲ ಸಿಟಿಗೆ ಬರುವುದು, ಹಳ್ಳಿಲಿ ಇರೋದು ಕಮ್ಮಿ ಆಗಿದೆ ಕೆಲಸದವರು ಅಂದ್ರೆ. ಹಾಗಾಗಿ ಈಗ ಹೆಂಗೋ ನಿಮ್ಮ ಕೆಲಸದ ತೋಟದಲ್ಲಿ ನಿರಂತರವಾಗಿ ಬರುವಂತವರು ಇದ್ದಾರೆ, ಒಬ್ಬರಿಬ್ರು? ಹಾ ಇದ್ದಾರೆ, ಇಬ್ರು ಬರ್ತಾರೆ. ದಿನಾನು ಬರ್ತಾರೆ? ಅಂದ್ರೆ ದಿನ ಅಂದ್ರೆ ಕೆಲಸ ಇದ್ದಾಗ ಬರ್ತಾರೆ, ಏನಾದ್ರು ಕೆಲಸ ಇಲ್ದಿದ್ದಾಗ ಬರೋದಿಲ್ಲ. ಕಾಮನ್ ಆಗಿ ಬಂದೇ ಬರ್ತಾ ಇರ್ತಾರೆ, ಕೆಲಸ ಇದ್ದೇ ಕೊಡ್ತೇನೆ ಏನಾದ್ರು ಕೆಲಸ ಮಾಡ್ತಾ ಇರ್ತೇವೆ, ಅವಾಗ ಬರ್ತಾರೆ ಕೆಲಸದವರು. ಏನು ಸಾಮಾನ್ಯವಾಗಿ ಅಂತ ಕೆಲಸಗಳು? ಈಗ ಬುಡ ಮಾಡುವುದು ಆಗ್ಲಿ, ಆಮೇಲೆ ಹುಲ್ ತೆಗೆಯುವುದು, ಇದು ಕಸ ಕಡಿಯೋದಾಗ್ಲಿ, ಎಲ್ಲದು ಹೀಗೆ ಸೊಪ್ಪು ಹಾಕುವುದಾಗ್ಲಿ ಎಲ್ಲ ಅವರೇ ಮಾಡೋದು. ಮನೆ ಅವ್ರದ್ದು ಅಲ್ಲೇ ಇದೆ, ಅಲ್ಲಿ ಹತ್ರ ಇದೆ, 1 ಕಿಲೋಮೀಟರ್ದೊಳಗೆ ಮನೆ ಇದೆ. ಅವ್ರು ಡೇಲಿ ಬರ್ತಾರೆ, ಡೇಲಿ ಬಂದು ಕೆಲಸ ಮಾಡಿ ಹೋಗ್ತಾರೆ. ಮತ್ತೆ ನೀವು ಹೆಂಗೂ ರಾಸಾಯನಿಕ ಗೊಬ್ಬರ ಹಾಕಲ್ಲ, ಹೌದಲ್ಲ? ಅಲ್ಲಿ ಈ ಜೀವಾಮೃತ, ಬೀಜಾಮೃತ ಇಂಥವು ಇದಾವಲ್ಲ, ಅವುಗಳನ್ನು ನಾವು ಹೊಲಗಳಿಗೆ ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಾವು ಗೊಬ್ಬರ ಹಾಕಲಿಲ್ಲ ಅಂದರೂ ಕೂಡ ಎರೆಹುಳುಗಳು ನಿರಂತರವಾಗಿ ನೈಸರ್ಗಿಕವಾಗಿ ಇರುವಂಥ ಎರೆಹುಳು, ಅವುಗಳನ್ನು ಕೂಡ ದುಡಿಸ್ಕೋಬೇಕು ಅಂತ ಆ ನಿಟ್ಟಿನೊಳಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕಂದ್ರೆ ಈಗ ಸ್ವಲ್ಪ ತೊಂದರೆ ಆದ್ರಿಂದ ಇನ್ನು ಮುಂದೆ ಮಾಡ್ತೇನೆ, ಈಗ ಮಾಡುವ ವಿಚಾರನೂ ಇದೆ. ಆ ಥರ ಮಾಡೋದ್ರಿಂದ ಸಾವಯವ ಕೃಷಿ ಆಗ್ತದಲ್ಲ. ಮತ್ತೆ ಅಲ್ಲಿ ಬಿದ್ದಂತ ಗರಿಗಳು ಇರ್ಬೋದು, ಎಲೆಗಳು ಇರ್ಬೋದು, ಅವನ್ನೆಲ್ಲ ಏನ್ ಮಾಡುದು? ಅದೆಲ್ಲ ಕೊಚ್ಚಿ ಬುಡಕ್ಕೆ ಹಾಕ್ತೇವೆ, ನಾವು ತೋಟಕ್ಕೆ ಹಾಕ್ತೇವೆ. ಹೌದು. ಮತ್ತೆ ಅನುಕೂಲ ಏನು? ಅನುಕೂಲ ಅದರಿಂದ ಒಳ್ಳೆ ಅಂದ್ರೆ ಪೊಟ್ಯಾಸ್ ಲೆಕ್ಕದಲ್ಲಿ ಅದಕ್ಕೆ ಆಗ್ತದೆ. ಹೌದು. ಮತ್ತೆ ಹೆಚ್ಚಿಗೆ ಎಷ್ಟಿಂದ ಕರಗ್ತಾವೆ? ಅದು ಮಳೆ ಬಿದ್ದ ನೀರಿನ ಪ್ರಮಾಣ ಹೆಂಗ್ ಬೀಳ್ತದಲ್ಲ ಅದ್ರ ಮೇಲೆ ಹಾಗೆ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಕರಗ್ತದೆ. ಅಂದ್ರೆ ನಾವು ಗರಿಗಳೆಲ್ಲ ಕೊಚ್ಚಿ ಹಾಕ್ತೇವೆ, ಅದೇ ಬುಡಕ್ಕೆ ಹಾಕ್ಬಿಡ್ತೇವೆ. ಹಾಗಾಗಿ ಮತ್ತೆ ಇಷ್ಟು ಮಳೆ ಆಗುವಂತ ಪ್ರದೇಶದೊಳಗೆ ನೀರು ಜಾಸ್ತಿ ಆಗಿ ಬೆಳೆಗಳಿಗೆ ತೊಂದರೆ ಆಗುದಂಗಾಗಲ್ಲ? ಆಗ್ತದೆ. ನಾವ್ ಏನ್ ಮಾಡಿದೇವೆ ಅಂದ್ರೆ ಕಾಲುವೆನ ತೆಗ್ದೇವೆ ಸುತ್ತಲೂ, ಅಂದ್ರೆ ನೀರು ನಿಲ್ದ ರೀತಿಯಲ್ಲಿ ಹೊರಗೆ ಹೋಗ್ಬೇಕು, ಆ ತರ ಮಾಡಿದ್ದೇವೆ. ಬಸ್ಸಿಗಾಲುವೆ ಮಾಡಿದ್ದೇವೆ. ಎಷ್ಟು ಅಂತರದಲ್ಲಿ ಮಾಡಿದಿರಿ? ಅದು ನಾವು 18 ಫೂಟಿಗೆ ಅಂದ್ರೆ ಒಂದು ಕಾಲುವೆನ ಮಾಡಿದ್ದೇವೆ. ಅಂದ್ರೆ ತುಂಬಾ ಮಳೆ ಆದ್ರಿಂದ ನೀರು ನಿಲ್ದೇ ಇದ್ದಂಗೆ ಮಾಡಿದ್ದೇವೆ. ಒಟ್ಟು ಹೆಚ್ಚು ಕಡಿಮೆ 2-2 ಸಾಲ ಬಿಟ್ಟು? 2 ಸಾಲ ಬಿಟ್ಟು. ಹೌದು. ಅದು ಅನುಕೂಲ, ಮಾಡಲೇಬೇಕು. ಹೌದು, ಮಾಡಲೇಬೇಕು. ತುಂಬಾ ಮಳೆ ಆದ್ರಿಂದ ಅಂದ್ರೆ ಬೇಸಿಗೆಯಲ್ಲಿ ನಾವು ಸ್ಪ್ರಿಂಕ್ಲರ್ ಅಲ್ಲಿ ನೀರು ಬಿಡ್ತೇವೆ, ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದ್ರಿಂದ ನೀರು ನಿಲ್ದೇ ಇದ್ದ ರೀತಿಯಲ್ಲಿ ಕಾಲುವೆ ಮೂಲಕ ಹೋಗ್ತದೆ. ಕೆಲವೊಂದ್ಸಲ ಪೈಪ್ ಹಾಕ್ತಾರೆ, ಕೆಲವೊಂದ್ಸಲ ಹಂಗೆ ಟ್ರೆಂಚ್ ಹೊಡಿತಾರೆ, ಯಾವ್ದು ಸರಿ? ಅದು ಹೊಸ ಅಂದ್ರೆ ಹೊಸ ಪದ್ಧತಿ ಅದಲ್ಲ, ನಾವು ಆ ಪದ್ಧತಿ ಇನ್ನೂ ಮಾಡಿಲ್ಲ. ಈ ಹಳೆ ಪದ್ಧತಿ ಅಂದ್ರೆ ಕಾಲುವೆ ಮುಖಾಂತರನೇ ಬಿಡ್ತಾ ಇದ್ದೇವೆ. ಹಾಗೆ ಮಾಡೋದ್ರಿಂದ ಪೈಪ್ ಹಾಕೋದ್ರಿಂದ ಭೂಮಿ ನಮ್ಗೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ, ಹಂಗಾಗಿ ಅಲ್ಲಿ ಏನಾದರೂ ಬೆಳೆ ಬೆಳಿಲಿಕ್ಕೂ ಕೂಡ ಅನುಕೂಲ. ಆ ಜಾಗ ಅಷ್ಟು ಸಿಗ್ತದೆ, ಅಂದ್ರೆ ಕಾಲುವೆ ಹೊಡೆಯೋದಿಲ್ಲ, ಆಮೇಲೆ ನೇರ ಲೆವೆಲ್ ಆಗಿರ್ತದೆ ಭೂಮಿ. ಖರ್ಚು ಸ್ವಲ್ಪ ಜಾಸ್ತಿ ಪೈಪ್ ಹಾಕೋದ್ರಿಂದ ಎಲ್ಲ, ಆದರೂ ಚೆನ್ನಾಗಿರುತ್ತೆ ಅದು. ಅಂದ್ರೆ ಹೊಸ ಪದ್ಧತಿಗೆ ಏನೇನು ಸಾಧ್ಯತೆ ಇದ್ವು ಅಂದ್ರೆ ತಂತ್ರಜ್ಞಾನಗಳು ನಮಗೆ ಅನೇಕ ರೀತಿಯ ಅನುಕೂಲ ಮಾಡ್ತಾ ಇರ್ತಾವೆ. ಆ ತಂತ್ರಜ್ಞಾನಗಳನ್ನು ಕೂಡ ನಮ್ಮ ಹೊಲ ಗದ್ದೆಗಳಲ್ಲಿ ಬಳಸ್ಕೊಳ್ಳೋದು, ಆಳು ಕಾಳಿನ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ, ಮತ್ತೆ ಪರಿಪೂರ್ಣವಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೊಡೋದಾಗಿರ್ಬೋದು, ಗೊಬ್ಬರ ಕೊಡೋದಾಗಿರ್ಬೋದು, ಇಂಥವೆಲ್ಲನೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನೊಳಗೆ ಯಾವ ಮೂಲದಿಂದ ನಿಮ್ಮ ಮಾಹಿತಿ ಅವೆಲ್ಲಾನು ಸಿಗುದು? ನಾ ಕೃಷಿ ಇಲಾಖೆಯವರಿಂದ ಕೇಳಿದ್ದೇನೆ, ಆಮೇಲೆ ತೋಟಗಾರಿಕೆ ಇಲಾಖೆಯವ್ರ ಹತ್ರ ಹೋಗಿ ಮಾಹಿತಿನ ಕಲೆಕ್ಟ್ ಮಾಡ್ತೇನೆ, ಹಾಗೆಲ್ಲ ಮಾಡಿ ಮಾಡ್ತಾ ಇದ್ದೇನೆ. ಈಗ ತೋಟ ಮಾಡಿದ್ದು ಒಳ್ಳೇದಾಯ್ತು, ಖುಷಿಯಾಗಿದೆ, ನಮ್ಮ ಮನೆತನಕ್ಕೆ ಸಾಕಷ್ಟು ಆಸರಿ ಆಗಿದೆ ಅನ್ಸುತ್ತ? ಹೌದು, ತುಂಬಾ ಖುಷಿ. ಎಷ್ಟು ನಿಮಗೆ ಎಲ್ಲ ಖರ್ಚು ವೆಚ್ಚ ತೆಗೆದ್ರೆ ಅಂದಾಜು ಎಷ್ಟು ಉಳಿಬಹುದು? ಒಂದು ಅಂದ್ರೆ ಖರ್ಚು ವೆಚ್ಚ ತೆಗೆದಂದ್ರೆ ಒಂದು 50% ಲೆಕ್ಕನೆ ಉಳಿತದೆ. ಅಂದ್ರೆ ಎಷ್ಟು ಎಷ್ಟು ಲಕ್ಷದಲ್ಲಿ ಎಷ್ಟು ಉಳಿಯುತ್ತೆ? ಈಗ ಅಂದಾಜು 2 ಲಕ್ಷ ಉತ್ಪನ್ನ ಆದ್ರೆ 1 ಲಕ್ಷ ಉಳಿತದಂತಾನೆ ಹೇಳ್ತೇನೆ ನಾನು. ಟೋಟಲ್ ಎಷ್ಟು ಲಕ್ಷ ಬರುತ್ತೆ, ಎಷ್ಟು ಲಕ್ಷ ಉಳಿಸ್ತೀರಿ? ಟೋಟಲ್ ಒಂದು 5-6 ಲಕ್ಷ ರೂಪಾಯಿ ಬರುತ್ತೆ ಅಂದ್ರೆ ಉತ್ಪನ್ನ ಈಗ ಸದ್ಯ ಮಟ್ಟಿಗೆ. ಇನ್ನು ಮುಂದೆ ಹೆಚ್ಚು ಬರ್ತದೆ ಅಂದ್ರೆ ಈಗ ಹೊಸ ಬೆಳೆಗಳು ಬರ್ತಾ ಇದ್ದೇವೆ, ಈಗ ಹೊಸದಾಗಿ ಹಾಕಿದ್ರಿಂದ ಅಷ್ಟು ಬರ್ತಾ ಇದೆ. ಇನ್ನು ಏನೇನು ಸಾಧ್ಯತೆ ಇದಾವೆ? ಅಡಿಕೆಯಿಂದ ತೆಂಗು ಬೇರೆ ಬರ್ತದೆ, ಭತ್ತ ಸ್ವಲ್ಪ ಇದೆ, ಅದರಿಂದ ಎಲ್ಲ ಸೇರಿ ಒಂದು 7-8 ಲಕ್ಷ ರೂಪಾಯಿ ಲೆಕ್ಕ ಟೋಟಲ್ ಬರ್ತದೆ. ಆದಾಯದ ಮೂಲಗಳು ಹೆಚ್ಚು ಆಗ್ಬೇಕು ಅಂದ್ರೆ ಈಗ ಏನಾಗಿದೆ ಅಂದ್ರೆ ಸಣ್ಣ ಇದೆ ಸಸಿಗಳು, ಇನ್ನು ಅಷ್ಟುದಕ್ಕೂ ಬಂದ್ರೆ ಚೆನ್ನಾಗಿ ಬರ್ತದೆ ಬೆಳೆಗಳು. ಸ್ವಲ್ಪ ಸಸಿಗಳು ಇವೆ, ಅಡಿಕೆ ಸಸಿಗಳೂ ಇದೆ. ಹಾಗಾಗಿ ಮತ್ತೆ ನಾವು ಇಷ್ಟು ದಿನ ನಮ್ಮ ಹೊಲ ಅವರು ಆಳುಗಳು ಅಂತಿದ್ವಿ, ಈಗ ಅವರು ವರ್ಕಿಂಗ್ ಪಾರ್ಟ್ನರ್ ಅಂತಾರಲ್ಲ ಹಂಗ, ಯಾಕಂದ್ರೆ ಅವರು ಕೂಡ ನಮ್ಮ ತಾವು ಶ್ರಮ ಹಾಕ್ತಾರೆ ನಮ್ಮ ಜೊತೆ. ಅವ್ರಿಗೂ ಕೂಡ ಮನೆ ಇದೆ, ಮಕ್ಕಳಿದ್ದಾರೆ, ಬಟ್ಟೆ ಇದೆ, ಹಬ್ಬ ಇದೆ, ಹುಣ್ಣಿಮೆ ಇದೆ, ಮಕ್ಕಳ ಮದುವೆ ಇದೆ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಇತ್ತೀಚೆಗೆ ಆ ಮನೋಭಾವನೆ ಬರ್ತಾ ಇದೆ ದೊಡ್ಡ ದೊಡ್ಡ ರೈತರಲ್ಲಿ. ಹೌದು, ಇಲ್ಲ ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದವನೇ ಮದುವೆ ಆಗ್ಬೇಕಂತ ಹೇಳಿದೆ, ಅವನಿಗೊಂದು ಹೆಣ್ಣು ನೋಡಿ ಮದುವೆ ಮಾಡಿಸಿದ್ವಿ ಅಂದ್ರೆ ನಮ್ಮ ಕೆಲಸದವರೇ ಆದ ಕಾರಣ ಅವರಿಗೂ ನಾವು ಹೆಲ್ಪ್ ಅನ್ನ ಮಾಡಬೇಕಾಗ್ತದೆ, ಹಾಗಾಗಿ ಮಾಡಿದ್ದೇವೆ. ಅದ್ರ ಖುಷಿ ಇದೆ, ಒಂದು ಒಬ್ಬರಿಗೆ ಒಂದು ಹೆಣ್ಣು ನೋಡಿ ಒಂದು ಮದುವೆ ಮಾಡಿದೇವೆ ಅಂತ ಹೇಳಿ ನಮ್ ಖುಷಿ ಇದೆ. ನಮ್ ಕೆಲಸ ಮಾಡ್ತಾ ಇದ್ದ ನಮ್ ತರನೇ ಒಬ್ಬ ಮನುಷ್ಯ, ಆದ್ರಿಂದ ಎಲ್ಲೆಲ್ಲಿ ಕೈ ಹಿಡಿಯಕ್ ಸಾಧ್ಯನೋ ಕೈ ಹಿಡಿತೇವೆ ಅಷ್ಟೆ. ಹೌದು, ಅವರಿಗೂ ಒಂದು ಹೆಲ್ಪಿಂಗ್ ಆಗ್ಬೇಕಲ್ಲ, ನಮ್ಮಿಂದ ಅವರು ನಮ್ಗೆ ದುಡ್ದು ಕೊಡ್ತಾರ ಅನ್ನುವ ಹಾಗೆ ನಾವು ಅವರಿಗೆ ಸಹಾಯ ಒಂದ್ ಸ್ವಲ್ಪ ಸಹಾಯ ಮಾಡಲೇಬೇಕಾಗ್ತದೆ. ನಿರಂತರವಾಗಿ ನೀವು ಅವರಿಗೆ ಕೂಲಿನೂ ಕೊಡ್ತೀರಿ? ಕೂಲಿನೂ ಕೊಡ್ತೀವಿ. ಹೆಂಗೆ, ತಿಂಗಳಿಗೆ ಒಂದ್ಸಲ, ವಾರಕ್ಕೊಂದ್ಸಲ? ವಾರಕ್ಕೊಂದ್ಸಲ, ಡೈಲಿ ಸಂಬಳ ಪ್ರಕಾರ ವಾರಕ್ಕೊಂದ್ಸಲ ತಗೊಂಡೋಗ್ತಾರೆ. ಒಂದೆರಡು ಆಕಳ ತಗೊಂಡು ಅವ್ರ ಹತ್ರ ಬಿಡಿ, ಅದು ಕೂಡ ನಿಮ್ಗೆ ಇನ್ವೆಸ್ಟ್ಮೆಂಟ್ ಆಯ್ತು. ಕರು ನಿಮ್ಗೆ ಉಳಿತು, ಸಗಣಿಗಂದಲ ನಿಮ್ಗೆ ಉಳಿತು, ಅಲ್ಲಿ ಬಂದಂತ ಮೇವನ್ನ ಸರಿಯಾಗಿ ಬಳಸ್ಕೋಬಹುದು. ಇಷ್ಟೆಲ್ಲ ಅನುಕೂಲ ಇದೆ. ಮತ್ತೆ ಅವ್ರಿಗೊಂದು ಸ್ವಲ್ಪ ಹಾಲು, ನಮಗೊಂದು ಸ್ವಲ್ಪ ಹಾಲು, ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಆ ವಿಚಾರ ಇದೆ, ಹೌದು, ಮಾಡ್ಬೇಕಂತ ಇದೆ. ಅಲ್ಲೇನ್ರ ಉಳ್ಕೊಳ್ಳಿಕ್ಕೆ, ರಾತ್ರಿ ಉಳ್ಕೊಳ್ಳಿಕ್ಕೆ ಒಂದ್ ಮನೆ ಕಟ್ಟುವುದು ಹಂಗೇನು ಮಾಡಿರಿ? ಮಾಡಿದ್ದೇವೆ. ಒಂದ ಯಾವಾಗ ಉಳ್ಕೊತೀರಾ ಅಲ್ಲಿ? ಹೋಗಿ ಉಳಿತಾ ಇರ್ತೇವೆ. ಇಲ್ಲೂ ಪೇಟೆ ಮನೆ ಅಂತ ಹೇಳಿದೆ, ಹಳ್ಳಿ ಮನೇಲಿ ಹಳ್ಳಿ ಮನೆ ಅಂತ ಮಾಡಿದ್ದೇವೆ, ಅಲ್ಲಿ ಇರ್ತೇವೆ. ಇಲ್ಲಿ ಬೇಜಾರಾದಾಗ ಅಲ್ಲಿ ಹೋದ, ಅಲ್ಲಿ ಬೇಜಾರಾದ ಇಲ್ಲಿ ಬರ್ತದೆ, ಅಲ್ಲೂ ಖುಷಿ ಆಗ್ತದೆ. ಇಲ್ಲಿಗಿಂತ ಅಲ್ಲೇ ಖುಷಿ ಆಗ್ತದೆ, ಯಾಕಂದ್ರೆ ತಿರುಗಾಡ್ತಾ ಇರ್ತೇವೆ ಅಲ್ಲಿ ತೋಟದಲ್ಲಿ, ಆಮೇಲೆ ಕೆಲಸ ಮಾಡ್ತಾ ಇರ್ತೇವೆ, ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರ್ತೇವೆ, ಹಾಗೆ ತುಂಬಾ ಖುಷಿ ಆಗ್ತದೆ ಅಲ್ಲಿ. ತೋಟದ ಬಗ್ಗೆ ನಿಮಗೂ ಜಾಸ್ತಿ ಪ್ರೀತಿನೋ ನಿಮ್ಮ ಮನೆಯವರಿಗೆ? ನನಗೂ ಪ್ರೀತಿ ಇದೆ, ಅವ್ರಿಗೆ ಮತ್ತೂ ಜಾಸ್ತಿ ಇದೆ ಮನೆಯವರಿಗೆ. ಅವರಿಗೆ ಕಾಡು ಬೆಟ್ಟ ತೋಟ ಮನೆನೇ ಇಷ್ಟ ಅವರಿಗೆ. ಹೌದು. ಮಕ್ಕಳು? ಮಕ್ಕಳಿಗೂ ಖುಷಿ ಇದೆ. ಈಗ ವಿದ್ಯಾಭ್ಯಾಸಕ್ಕಾಗಿ ಈಗ ಪೇಟೆಯಲ್ಲಿ ಇದ್ದೇವೆ, ಬಿಟ್ಟರೆ ಮತ್ತೇನು ಕಾರಣ ಅಲ್ಲ. ಓದ್ತಾ ಇದ್ದಾರೆ? ಓದ್ತಾ ಇದ್ದಾರೆ ಈಗ. ಓಕೆ. ಬೇರೆ ಯುವ ರೈತರು ಕೃಷಿ ಒಳಗೆ ತೊಡಕೊಳ್ಳೋದು ಸರಿಯಾ? ತುಂಬಾ ಒಳ್ಳೆಯದು. ಈಗಿನ ಕಾಲವನ್ನು ನೋಡಿದ್ರೆ ಎಲ್ಲರೂ ರೈತಾಭಿಯನ್ನು ಮಾಡಿದ್ರೆ ಒಂದು ಒಳ್ಳೆಯ ಅನಿಸ್ತದೆ, ಬದುಕಟ್ಕೊಳ್ಬಹುದು. ಬೆಂಗಳೂರಿಗೆ ಹೋದೆ, ಅಲ್ಲಿ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಒಳಗೆ ಹೋದೆ, ಅದನ್ನ ಮಾಡೋದಕ್ಕಿಂತ ಈ ಇದನ್ನ ಮಾಡೋ ವ್ಯವಸಾಯ ಮಾಡೋದ್ರಿಂದ ಒಳ್ಳೆಯ ಬದುಕ ಇದೆ. ಒಂದ್ ಸ್ವಲ್ಪ ಜೇನು ಸಾಕಾಣಿಕೆ ಪೆಟ್ಟಿಗೆ ಅವನ್ನೆಲ್ಲ ಇಡಬೇಕು. ಇಡಬಹುದು. ಇನ್ನು ಮಾಡಿಲ್ಲ? ಮಾಡಿಲ್ಲ. ಅವನ್ನೆಲ್ಲ ಮಾಡಿ, ಆದಾಯದ ಮೂಲ ಜಾಸ್ತಿ ಆದಷ್ಟು ಧೈರ್ಯ ಜಾಸ್ತಿ ಬರುತ್ತೆ. ನಮ್ಗೆ ಖರ್ಚು ಮಾಡ್ಲಿಕ್ಕೂ ಕೂಡ, ಹೊಸ ಹೊಸ ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಳಿಕ್ಕೂ ಕೂಡ ಒಂದ್ ಸ್ವಲ್ಪ ದುಡ್ಡು ಬೇಕಲ್ಲ, ಮಾಡಬೇಕು, ಅದೆಲ್ಲ ವಿಚಾರ ಇದೆ ಈಗ. ಒಳ್ಳೆಯದು ಶ್ರೀಧರ್ ಶೆಟ್ಟಿ ಅವರ ಇಷ್ಟೆಲ್ಲ ಕೃಷಿ ಅನುಭವವನ್ನು ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಯಲ್ಲಾಪುರ ಕಲಮಠದ ಶ್ರೀಧರ ಜಿ ಶೆಟ್ಟಿ ಅವರ ತೋಟಗಾರಿಕೆಯ ಅನುಭವಗಳನ್ನು ಕುರಿತು ಮಾತುಕತೆ ಪ್ರಸಾರವಾಯಿತು. ಇವರನ್ನು ಮಾತನಾಡಿಸಿದವರು HB ರಾಮಡಗಿ. ಈಗ ರೈತರಿಗೆ ಸಲಹೆಗಳು. ಈ ಬೀಜಗಳ ಬೀಜೋಪಚಾರ ಹೇಗೆಂದರೆ, ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಅಥವಾ ಎರಡೂ ಕೂಡಿಸಿ ಬೀಜಕ್ಕೆ ಹಚ್ಚಿ ಬೀಜಗಳಿಗೆ ತಗುಲಬಹುದಾದ ರೋಗಾಣುಗಳು ಹಾಗೂ ಕೀಟಬಾಧೆಯಿಂದ ರಕ್ಷಿಸುವುದಕ್ಕೆ ಬೀಜೋಪಚಾರ ಎನ್ನುತ್ತಾರೆ. ಬೀಜೋಪಚಾರದಿಂದ ಮೊಳಕೆ ಪ್ರಮಾಣವನ್ನು ಕೆಡದಂತೆ ಕಾಯ್ದುಕೊಳ್ಳಬಹುದು ಹಾಗೂ ಸದೃಢವಾದ ಬೆಳೆಯನ್ನು ಪಡೆಯಬಹುದು. ಔಷಧಿ ಪುಡಿಯಿಂದ ಬೀಜೋಪಚಾರ ಮಾಡುವುದು, ಇದರಲ್ಲಿ ಎಲ್ಲಾ ಔಷಧಿಯು

ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಕೆಳಗರೆ ಏಲಕ್ಕಿ ಮತ್ತು ಕಾಫಿಯನ್ನ ಸ್ವಲ್ಪ ಜಾಗದಲ್ಲೇ ಬೆಳೆಯುತ್ತಿರುವ ಸೋಮವಾರಪೇಟೆ ತಾಲೂಕು ತಾಕೇರಿಯ ಇಂದಿರಾ ಅವರು ನುವಾಲ್ಗಿಯನ್ನ ಇಷ್ಟಪಟ್ಟು ಬಳಕೆ ಮಾಡಿಕೊಂಡಿದ್ದಾರೆ. ರೇಡಿಯೋದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನ ಜಾಹೀರಾತನ್ನ ಆಲಿಸಿಕೊಂಡು ಹಾಸನಕ್ಕೆ ಹೋಗಿ ಹುಡುಕೊಂಡು ತೆಗೆದುಕೊಂಡು ಬಂದು ಉಪಯೋಗಿಸಿಕೊಂಡ್ರು. ಅದರ ಪರಿಣಾಮವನ್ನು ಚೆನ್ನಾಗಿ ಕಂಡಿದ್ದಾರೆ. ನಾವು ಅವರ ಊರಿಗೆ ಹೋಗಿ ಏಲಕ್ಕಿ ಗಿಡಗಳನ್ನ ನೋಡಿದ್ರೆ ನಮಗೂ ಆನಂದ ಅನಿಸ್ತು. ಹೇಳ್ತಾ ಇದ್ರು, ಒಂದು ಸಮಯ ಬಳಸೋದು ಕಡಿಮೆ ಆಯ್ತು, ವ್ಯತ್ಯಾಸ ಆಯ್ತು ಅಂದ್ರೆ ಒಂಥರ ಮಂಕಾಗ್ತವಂತ ಅನ್ಕೊಂಡು ಪ್ರಸ್ತಾಪ ಮಾಡಿದ್ರು. ಕೇಳಿ ಇಂದಿರಾ ಅವರ ಮಾತುಗಳನ್ನ. ಹೇಳಿಮ್ಮ, ಒಟ್ಟು ಎಷ್ಟು ಜಾಗ ಇದೆ, ಎಷ್ಟು ಗಿಡ ಏಲಕ್ಕಿ ಇದೆ, ಕಾಫಿ ಗಿಡಗಳಿದಾವೆ? 600 ಕಾಫಿ ಗಿಡ ಉಂಟು, 360 ಗಿಡ ಏಲಕ್ಕಿ ಉಂಟು. ಏಲಕ್ಕಿಯನ್ನ ಎಷ್ಟು ವರ್ಷದಿಂದ ಬೆಳೀತಿದ್ರಿ? ಕಾಫಿಯನ್ನ ಏಲಕ್ಕಿ ಜೊತೆಗೆ ಹಾಕೊಂಡಿದ್ರೆ ಹೇಗೆ? ಏಲಕ್ಕಿನೇ ಬೇರೆ ಹಾಕಿದೀವಿ, ಮಧ್ಯ ಗಿಡ ಹೋದಲ್ಲಿ ಕಾಫಿನ ಬೇರೆ ಸಪರೇಟ್ ಮಾಡ್ಕೊಂಡಿದ್ದೀವಿ. ನುವಾಲ್ಗಿ ಹೇಗೆ ಪರಿಚಯ ಆಯ್ತು ನಿಮ್ಗೆ? ರೇಡಿಯೋದ ಹೇಳಿದ ಕಾರ್ಯಕ್ರಮ ಕೇಳ್ಕೊಂಡು ಹೋಗಿ ನಾನು ಹಾಸನದಲ್ಲಿ ತಗೊಂಡ್ವಿ. ಹೇಗೆ ಉಪಯೋಗಿಸ್ಕೊಳ್ತಿದ್ರಿ, ಎಷ್ಟು ಸಾರಿ ಬಳಕೆ ಮಾಡ್ಕೊಳ್ತೀರಿ? ನಾವು ಆಗೊಂದೇ 4-5 ಸರಿ ಹೊಡೆದ್ವಿ, ಎಲ್ಲ ಚೆನ್ನಾಗಿ ಬಂತು. ಆಸೆ ಎಲ್ಲವ ಲಾಸ್ಟಿಗೆ ರೇಟ್ ಜಾಸ್ತಿ ಹಾಸನದಲ್ಲಿ ಸಿಕ್ಕಲಿಲ್ಲ, ನಾವು ಬಿಟ್ಟು ಹಾಕಿದ್ವಿ. ಈಗ ತೋಟ ಸ್ವಲ್ಪ ಡಲ್ ಆಗಿತ್ತು, ಪುನಃ ಅದು ಸಿಕ್ಕಿದೆ ಯೂಸ್ ಮಾಡ್ತೀವಿ. ಒಂದು ಬ್ಯಾರಲ್ ನೀರಿಗೆ ಎಷ್ಟು ನುವಾಲ್ಗಿ ದ್ರಾವಣವನ್ನ ಹಾಕೊಳ್ತೀರಿ? 1/2 ಲೀಟರ್ ಹಾಕತ್ತೇವೆ. ನುವಾಲ್ಗಿನ ಸಿಂಪಡಣೆ ಮಾಡಿದ ಬಳಿಕ ನೀವು ಕಂಡ ಪರಿಣಾಮಗಳು ಏನೇನು ಈ ಗಿಡದ ಬೆಳವಣಿಗೆ ಮತ್ತೆ ಇತರೆ ವಿಚಾರಗಳು? ಗಿಡ ಸ್ವಲ್ಪ ಹಸಿರು ಬಂದಂಗೆ ಕಾಣ್ತವೆ, ಗಿಡ ತೋಟದಲ್ಲಿ ಚಂದ ಕಾಣ್ತವೆ. ಮತ್ತೆ ಇನ್ನು ಏಲಕ್ಕಿ ಈಗ ನಾವು ಹೊಡೆದ್ಮೇಲೆ ಅದು ಕಾಯಿ ಸ್ವಲ್ಪ ಹಸಿರು ಬಂತು, ಗಿಡನೂ ಸ್ವಲ್ಪ ಹಸಿರು ಕಂದು ಬಂದ, ಅದಕ್ಕೋಸ್ಕರ ನಾವು ಊಟ. ನೋಡಿ, ಸ್ವಲ್ಪ ಜಾಗ ಇದ್ರೂ ನೀವು ಇಷ್ಟಪಟ್ಟು ನುವಾಲ್ಗಿಯನ್ನ ಬಳಕೆ ಮಾಡ್ಕೊಂಡಿದ್ರಿ. ಸಣ್ಣ ಜಾಗದಲ್ಲಿ ನೀವು ಏಲಕ್ಕಿ ಕಾಫಿಯನ್ನ ಬೆಳೀತಾ ಈ ಕಡೆ ಕೂಲಿ ಕೆಲಸಗಳನ್ನು ಮಾಡ್ಕೊಂತ ಜೀವನ ಮಾಡ್ತಿದ್ರಿ. 30 ಸೆಂಟ್ಸ್ ಜಾಗದಲ್ಲಿ ಹೋದ ವರ್ಷ ಏಲಕ್ಕಿ ಮತ್ತು ಕಾಫಿಯಿಂದ ಎಷ್ಟು ಸಿಕ್ಕಂತಾಯ್ತು? 1 ಲಕ್ಷ ದಾಟೋಗಿದೆ. ಅಂತೂ ಖರ್ಚು ಇರ್ತದೆ, ಜಾಸ್ತಿ ಆಗಿರ್ತದೆ, ನಾವು ಅದನ್ನ ಲೆಕ್ಕನೇ ಹಾಕೊಂಡಿರಲ್ಲ. ಮತ್ತು ನೀವೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀರಲ್ವ? ನಾವೇ ಮಾಡ್ಕೋತೀವಿ, ನಮ್ಮ ಮನೆ ಕೆಲಸ ಇದ್ದಾಗ ನಾವು ಮಾಡ್ಕೋತೀವಿ, ಮತ್ತೆ ಕೂಲಿ ಬರ್ತೀವಿ. ಗಿಡ ಎತ್ತರವಾಗಿ ಬೆಳೆದವಲ್ಲ ಏಲಕ್ಕಿ, ಹೇಗೆ ಸಿಂಪಡಣೆ ಮಾಡ್ತೀರಿ, ಯಾವಾಗ ಸಿಂಪಡಣೆ ಮಾಡ್ತೀರಿ? ಕಂದು ಎತ್ತರ ಬೆಳೆದಂಗೆ ಕಾಯಿಗೆಲ್ಲ ಹಿಡ್ಕೊಂಡು ಮೇಲೆ ಕಂದಿಗೆಲ್ಲ ಕೈ ಎಷ್ಟು ಎತ್ತುತ್ತೆ ಅಷ್ಟು ಮಟ್ಟಕ್ಕೆ ಮುದ್ದು ಹೊಡಿತೀನಿ. ಯಾವ ಸಮಯದಲ್ಲಿ ಸಿಂಪಡಣೆ ಮಾಡ್ತೀರಮ್ಮ? ಒಂದು ತಿಂಗಳಿಗೆ ಒಂದ್ಸರಿ ಅಲ್ಲಿಗೆ ಹೊಡೆದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗೆ ಮುಗಿಸುತ್ತೆ. ಸಿಂಪಡಣೆ ಮಾಡುವಾಗ ಏನನ್ಸುತ್ತೆ, ಏನಾದ್ರೂ ಅನಾನುಕೂಲ ಅಂತ ಅನ್ಸುತ್ತಾ ಅಥವಾ ಬಹಳ ಖುಷಿಯಾಗಿ ಸಿಂಪಡಣೆ ಮಾಡ್ತೀರಾ, ಹೇಗೆ? ಖುಷಿ ಆಗಿದೆ, ನಾವು ಆಗ ಒಂದ್ಸರಿ ಹೊಡೆದು ಅನ್ಭವಿತ್ತಲ್ಲ, ಕಾಫಿ ಸ್ವಲ್ಪ ಚೆನ್ನಾಗಿ ಬಂದಿತ್ತಲ್ಲ, ಅದರಿಂದ ನಂಗೆ ಖುಷಿ ಆಯ್ತು. ಈ ನುವಾಲ್ಗಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ರಲ್ಲಮ್ಮ, ಕಾಫಿ ಮತ್ತು ಏಲಕ್ಕಿಗೆ ಕೀಟ ರೋಗಗಳ ಒಂದು ಬಾಧೆ ಅಥವಾ ಹಾನಿ ಏನನ್ನಿಸ್ತಾ ಇದೆ? ಸ್ವಲ್ಪ ಬೋರ್ಲ್ ಹುಳ ಕಡಿಮೆ ಆಗಿದ್ದ ಫಸ್ಟ್ ಹೊಡಿ, ಈಗ ಒಂದ್ ಸ್ವಲ್ಪ ಎಲೆಕ್ಕಿ ಹೊಡೆದಾಗ್ಲೂ ಹುಳ ಕಡಿಮೆ ಆಗಿತ್ತು. 2 ತಿಂಗಳು ಬಿಟ್ಟಿದ್ದೆ, 2 ತಿಂಗಳು ಬಿಡಬಾರ್ದಾಯ್ತು, 1.5 ತಿಂಗಳಿಗೆ ನಾವು ಹೊಡೆದಿದ್ರೆ ಸ್ವಲ್ಪ ಹುಳ ಎಲ್ಲ ಕಡಿಮೆ ಆಗುತ್ತೆ. ನುವಾಲ್ಗಿಯನ್ನ ಸಿಂಪಡಣೆ ಮಾಡೋದ್ರಿಂದ ಕೀಟಗಳು ರೋಗಗಳು ಕಡಿಮೆ ಆಗ್ತಾವ ಅಂತ ಅನ್ಕೊಂಡು ಹೇಳ್ತಿದ್ದೀರಲ್ವಾ? ನುವಾಲ್ಗಿ ಎಲ್ಲ ಹೊಡೆಯೋದ್ರಿಂದ ನಮಗೆ ಸ್ವಲ್ಪ ಎಲ್ಲ ಕಡಿಮೆ ಆಯ್ತದೆ. ಅಂದ್ರೆ ಟೈಮ್ ಸರಿಯಾಗಿ ಉಪಯೋಗಿಸ್ಕೋಬೇಕು, ಅಷ್ಟು ಉಪಯೋಗಿಸಕ್ಕೆ ಒಂದೊಂದು ಟೈಮ್ ಆಗಕ್ಲಾ, ಅದೇ ತೊಂದರೆ ಆಗೋದು ಅಷ್ಟೇ. ಸ್ನೇಹಿತರೆ, ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಇಂದಿರಾ ಅವರು ನುವಾಲ್ಗಿಯನ್ನ ಕಾಫಿ ಮತ್ತು ಏಲಕ್ಕಿಗೆ ಸಂತೋಷದಿಂದ ಬಳಕೆ ಮಾಡಿಕೊಂಡು ಪರಿಣಾಮವನ್ನ ಕಂಡಿದ್ದಾರೆ. ಹೀಗೆ ಕೊಡಗು ಅಲ್ದಲ್ಲನೆ, ಹಾಸನ ಅಲ್ದಲ್ಲನೆ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ನುವಾಲ್ಗಿ ದ್ರಾವಣವನ್ನ ಬೇರೆ ಬೇರೆ ಬೆಳೆಗಳಲ್ಲಿ ಬಳಕೆ ಮಾಡಿಕೊಂಡು ಪ್ರತಿಫಲವನ್ನ ಕಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ.